ಕಾಣಿಸಿಕೊಳ್ಳಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ತಜ್ಞವಾಣಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಈ ಪಶುಪಾಲನೆಯಲ್ಲಿ ಕೆಲವೊಂದು ತಪ್ಪು ಅನುಕರಣೆಗಳಿಂದಾಗಿ ಪಶುಪಾಲಕರು ಸಾಕಷ್ಟು ತೊಂದರೆಯನ್ನ ಹಾನಿಯನ್ನ ಅನುಭವಿಸ್ತಾ ಇದ್ದಾರೆ. ಅದಕ್ಕಾಗಿ ಪಶುಪಾಲನೆಯಲ್ಲಿ ಅಂಧ ಅನುಕರಣೆಗಳನ್ನ ತೊಲಗಿಸಿ ಪಶುಪಾಲಕರು ಬಹಳ ಎಚ್ಚರಿಕೆ ಕ್ರಮಗಳನ್ನು ಇಡುವ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡುವುದಕ್ಕಾಗಿ ನಮ್ಮೊಡನೆ ಕೃಷಿ ವಿಜ್ಞಾನ ಕೇಂದ್ರದ ಮಂಜುನಾಥ್ ಪಾಟೀಲ್ ಅವರು ಇದ್ದಾರೆ. ನಮಸ್ಕಾರ ಪಾಟೀಲ್. ನಮಸ್ಕಾರ ಸರ್. ಪಾಟೀಲ್, ಈಗ ಈ ಪಶುಪಾಲಕರು ಪಶುಪಾಲನೆಯಲ್ಲಿ ಮಾಡುವಂತಹ ನಿಷ್ಕಾಳಜಿಗಳು ಅಥವಾ ಅಂಧ ಅನುಕರಣೆಗಳು ಅಂತ ನಾವು ಹೇಳ್ತೇವಲ್ಲ, ಯಾವುವು ಅಂತ ಹೇಳ್ತೀರಿ? ಸರ್, ಇದು ಈಗ 21ನೇ ಶತಮಾನ ಇದೆ. ತಾಂತ್ರಿಕ ಯುಗದಲ್ಲಿಯೂ ಕೂಡ, ಔಷಧ ಶಾಸ್ತ್ರದಲ್ಲಿಯೂ ಕೂಡ ನಮ್ಮ ಭಾರತ ದೇಶ ಸಾಕಷ್ಟು ಮುಂದೋಗಿದೆ. ಆದರೂ ಕೂಡ ಎಲ್ಲಾ ರೈತರಂತಲ್ಲ, ಕೆಲವೊಬ್ಬರು ರೈತರುಗಳು ಇನ್ನಾದರೂ ಕೂಡ ಕೆಲವೊಂದು ಅಂಧ ಅನುಕರಣೆಯನ್ನು ಅದ್ರ ಬಗ್ಗೆ ಸಾಕಷ್ಟು ಈ ಮೂಢನಂಬಿಕೆಗಳನ್ನು ಓದಿದನ. ಇದು ಯಾವ್ದಂತ ಹೇಳ್ಬೇಕಂತಂದ್ರೆ, ಈ ವನ್ಯದು ಈ ಮಾಸ ಚೀಲ ದನಗಳು ಇದ ಮೇಲೆ ಈ ಮಾಸ ಚೀಲಕ ಕಟ್ಟೋದಾಗ್ಲಿ, ಆಮೇಲೆ ಒಕ್ಕಳದ ಕುರಿನ ಬಗ್ಗೆ ಅಸಡ್ಡೆ ತೋರಿಸೋದಾಗ್ಲಿ, ಎತ್ತುಗಳಿರೋ ಕೋಡುಗಳಿಗೆ ಅಲ್ಲಿ ಪೇಂಟ್ ಹಚ್ಚೋದಾಗ್ಲಿ, ಲೆಡ್ ಪೇಂಟ್ ಉಪಯೋಗ ಮಾಡೋದಾಗ್ಲಿ, ಕೆತ್ತೋದನ್ನಾಗ್ಲಿ, ಈ ನಂತರ ಒಕ್ಕಳದ ಹರ್ನಿಯ ಬಗ್ಗೆ ಆಗ್ಲಿ, ಬಾಲ ಒಣಗೋದ ಬಗ್ಗೆ ಆಗ್ಲಿ, ಇಂಥ ಹಲವಾರು ಇವನ್ನ ಸಾಕಷ್ಟು ರೈತರು ಇದ್ದ ಅಂಧಾನಕರಣಗಳನ್ನ ಅನುಸರಿಸ್ತಾ ಇದ್ದಾರೆ. ಈಗ ನೀವು ಹೇಳಿದ್ರೆ ದನಗಳಲ್ಲಿ ಮಾಸ ಚೀಲ ನಿಂತು ಹೋಗುವ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಿ. ಈಗ ಆಕಳಲ್ಲಿ 9 ತಿಂಗಳ 9 ದಿನ ಗರ್ಭಾವಸ್ಥೆ ಅವಧಿ, ಎಮ್ಮೆಯಲ್ಲಿ 10 ತಿಂಗಳ 10 ದಿವಸ ಗರ್ಭಾವಸ್ಥೆ ಅವಧಿ. ಆ ಗರ್ಭಾವಸ್ಥೆ ಅವಧಿ ಮುಗಿದ ತಕ್ಷಣನೇ ಆ ಕರುವಿನ ಜನನ ಆಗುತ್ತ, ಜನನ ಆಗದ ತಕ್ಷಣನೇ ಆ 8 ರಿಂದ 12 ತಾಸು ಆದ್ಮೇಲೆ, ಜನನ ಆದ್ಮೇಲೆ ಆ ಮಾಸ ಚೀಲ ಅಥವಾ ಸತ್ತೆ ಅದು ಹೊರಗಡೆ ಬಿಡಬೇಕು. ಅದು ನೈಸರ್ಗಿಕ ಪ್ರಕ್ರಿಯೆ, ನಾರ್ಮಲ್ ಪ್ರಕ್ರಿಯೆ ಅದು. ಬಟ್ ರೈತರು ಏನ್ ಮಾಡ್ತಾರೆ ಅಂದ್ರೆ, ಔಷಧದಲ್ಲಿ 8 ತಾಸು ಕಾಯಕಾಗದಲ್ಲ ಅವರಿಗೆ. ಅವ್ರೇನ್ ಮಾಡಿಬಿಡ್ತಾರ ಅಂತಂದ್ರೆ, ಆ ಕರು ಆದ್ಮೇಲೆ ಒಂದ್ 2-3 ತಾಸಿನೊಳಗಡೆ, ಈಗ ಮಾಸ ಒಂದು ಅರ್ಧಕ್ಕೆ ಬಿದ್ದಿರ್ತದ, ಮಣಕಲ್ ಮಟ್ಟ ಬಿದ್ದಿರ್ತದ, ಅದಕ್ಕ ಕಸಬಾರಿ ಕಟ್ಟದಾಗ್ಲಿ, ಇಲ್ಲಾಂದ್ರೆ ಕಲ್ಲು ಕಟ್ಟದಾಗ್ಲಿ, ಓಹೋ ಆ ರೀತಿ ಮಾಡ್ತಾರೆ, ಇಲ್ಲ ಅಂತಂದ್ರೆ ಚಪ್ಪಲಿ ಕಟ್ಟದಾಗ್ಲಿ, ಇಂಥವನ್ನೆಲ್ಲ ಭಾರವಾದ ವಸ್ತುಗಳನ್ನ ಕಟ್ಟಿದ್ರೆ ಬೇಗ ಜಾರಿ ಬಿಡುತ್ತಂತ ಅವ್ರದೊಂದು ತಪ್ಪು ಕಲ್ಪನೆ. ಇದನ್ನೆಲ್ಲ ಇವನ್ನೆಲ್ಲ ಏನು ಭಾರ ವಸ್ತುಗಳನ್ನು ಕಟ್ತೀವಿ, ಇದು ಮಾಸ ಬಳದಕ್ಕಿಂತ ಅಲ್ಲಿಂದ ರೋಗಾಣುಗಳು ಒಳಗಡೆ ಪ್ರವೇಶಿಸಿ ಗರ್ಭಕೋಶದ ಉರಿಯೂತಕ್ಕೆ ಕಾರಣವಾಗುತ್ತದೆ. ಇದನ್ನ ಹೇಳ ಬಯಸ್ತೀನಿ ನಾನು. ಈ ರೀತಿಯಾಗಿ ಅದನ್ನ ಅವ್ರು ಏನ್ ಮಾಡ್ಬೇಕಂದ್ರೆ, ಮನೆಯಲ್ಲೇ ಮದ್ದು ಇದೆ. ಏನಿದೆ ಅದಕ್ಕ? ಒಂದು 1/4 ಕೆಜಿ ಎಳ್ಳು, 1/4 ಕೆಜಿ ಬೆಲ್ಲ, ಅದನ್ನ ಕುಟ್ಟಿ ಪುಡಿ ಪುಡಿ ಮಾಡಿ ಈ ಹೂರ್ಣದ ಜೊತೆಗಾಯ್ತು, ಇಲ್ಲ ಅಂತಂದ್ರೆ ರೊಟ್ಟಿ ಬಿಸಿ ಬಿಸಿ ರೊಟ್ಟಿದಾಗಾಗಿ ಮುದ್ದೆ ಮಾಡಿ ತಿನ್ನಿಸಿದ್ರು ಕೂಡ ಅದು 8 ತಾಸಿನೊಳಗಡೆ ಮಾಸ ಬಳದಕ್ಕೂ ಸಹಕಾರಿಯಾಗುತ್ತದೆ. ಇದು ಒಂದೇದು. ಎರಡನೇದೇನಪ್ಪ ಅಂತಂದ್ರೆ, ಹುಟ್ಟಿದ 1/2 ಗಂಟೆ ಒಳಗಡೆ ಗಿಣ್ಣದಾಳ ಕರು ಕುಡಿಸ್ಬೇಕಂತ ಹೇಳ್ತಾರೆ. ವೈಜ್ಞಾನಿಕ ಒಂದು ಪ್ರಕ್ರಿಯೆ ಅದು. ಅದು ಮಾಡೋದ್ರಿಂದ ಏನಾಗುತ್ತಂದ್ರೆ, ಕರು ಎಷ್ಟು ಆ ಮಲೆಯನ್ನು ಚೀಪ್ತದ ಅಷ್ಟು ಜಲ್ದಿನೂ ಆ ಮಾಸ ಬಳದಕ್ಕೂ ಸಹಕಾರಿಯಾಗಿರ್ತದೆ. ಒಂದು ಕಡೆಯಲ್ಲಿ ಆ ಗಿಣ್ಣದಾಳ ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗುತ್ತದೆ, ಜೊತೆಗೆ ಈ ಮಾಸ ಬೀಳೋದಕ್ಕೂ ಅನುಕೂಲ ಆಗ್ತದೆ. ಹೌದು, ಅನುಕೂಲ. ಈಗ ಇನ್ನೊಂದು ತಪ್ಪು ಕಲ್ಪನೆ ನಮ್ಮಲ್ಲಿ ಇರ್ತದೆ, ರಾಸುಗಳಲ್ಲಿ ಮೈ ಹಾಯುವುದು. ಈ ಬಗ್ಗೆ ಕೂಡ ಕೆಲವೊಮ್ಮೆ ರೈತರು ಬಹಳಷ್ಟು ತಪ್ಪು ಹೆಜ್ಜೆಗಳನ್ನು ಹೇಳಲ್ಲ. ಈ ನಾನು ಹೇಳಿದೆ, ಇದು ಸಮಸ್ಯೆ ಜಾಸ್ತಿ ಅಂತಂದ್ರೆ ಎಮ್ಮೆಗಳಲ್ಲಿ ಜಾಸ್ತಿ ಕಾಣಿಸ್ತದೆ. ಯಾಕಂದ್ರೆ ಎಮ್ಮೆ ಒಂದು 600-800 ಕೆಜಿ ಆಕಳಗಿಂತ ಜಾಸ್ತಿ ತೂಕ ಇರ್ತದೆ. ಈ 10 ತಿಂಗಳ 10 ದಿವಸ ಗರ್ಭಾವಸ್ಥೆ ಅವಧಿದ್ದಾಗ ಲಾಸ್ಟ್ ಟ್ರೈಮಿಸ್ಟರ್ ಪ್ರೆಗ್ನೆನ್ಸಿ ಅಂತೀವಿ, ಅಂದ್ರೆ ಲಾಸ್ಟ್ಗಿನ 3 ತಿಂಗಳ 6 ತಿಂಗಳ ಆದ್ಮೇಲೆ 8 ತಿಂಗಳ 9 ತಿಂಗಳ ಏನು ಪ್ರೆಗ್ನೆನ್ಸಿ ಪೀರಿಯಡ್ ಇರ್ತದ, ಗರ್ಭಾವಸ್ಥೆ ಇರ್ತದ, ಅದರ ಮೇಲೆ ಮೈ ಹೊರಗಡೆ ಬಿದ್ದು ಬಿಡ್ತದ. ಅದಕ್ಕೆ ಪಶುಗಳಲ್ಲಿ ಮೈ ಹಾಯುವುದು ಅಂತ ಕರಿತೀವಿ ನಾವು. ಅದು ಯಾಕೆ ಈ ರೀತಿ ಆಗುತ್ತೆ ಅಂತಂದ್ರೆ, ಈಗ ಲಾಸ್ಟ್ 8-9 ತಿಂಗಳ ಪ್ರೆಗ್ನೆಂಟ್ ಇದ್ದಾಗ ಒಂದು ಆಕಳ ಅಥವಾ ಎಮ್ಮೆ ಒಂದು 30 ಕೆಜಿ ಮೇವು ತಿಂತದ. ಒಮ್ಮಿಂದೊಮ್ಮೆಲೆ ಒಂದು ಸೂಡು ಆ ಹೊರೆಯನ್ನ ಆ ಮೇವು ತಂದು ಅದ್ರ ಮುಂದೆ ಹಾಕಿಬಿಡೋದು. ಜಾಸ್ತಿ ಮೇವು ತಿನ್ನಾದ ತಕ್ಷಣ ಒಂದೊಂದು ಬಕೆಟ್ ನೀರು ಕುಡಿದ ತಕ್ಷಣನೆ ಅದು ಹೊಟ್ಟೆ ಒಬ್ಬ ತಕ್ಷಣ ಏನ್ ಮಾಡ್ತಾ, ಹೊಟ್ಟೆ ಒಬ್ಬಿದ್ದನ್ನ ಅದು ಪ್ರೆಸರ್ ಈ ಗರ್ಭಕೋಶದ ಮೇಲೆ ಬಿಡುತ್ತದೆ. ಆ ಗರ್ಭಕೋಶದ ಮೇಲೆ ಬಿಡೋ ತಕ್ಷಣ ಪೂರ್ತಿ ಆ ಮೈ ಹೊರಗಡೆ ಬಿದ್ದು ಬಿಡುತ್ತದೆ. ಇದು ಒಂದೇ ತಪ್ಪು ಮಾಡೋದು. ಬಿಟ್ಟು ಬಿಟ್ಟು ನೀರು ಕುಡಿಸ್ಬೇಕು, ಬಿಟ್ಟು ಬಿಟ್ಟು ಮೇವು ಹಾಕಬೇಕು. ರೈತರು ಒಮ್ಮೆಲೆ ಹಾಕಬಾರ್ದು, ಹಾಕಬಾರ್ದು, ಈ ತಪ್ಪು ಮಾಡಕ್ ಹೋಗ್ಬಾರ್ದು. ಎರಡನೇದೇನಪ್ಪ ಅಂತಂದ್ರೆ, ಇಳಿಜಾಪ್ ಇರುವಂತಹ ಪ್ರದೇಶದಲ್ಲಿ ಅಂದ್ರೆ ಮುಂದಿನ ಕಾಲ ಎತ್ತಿರ್ತದ, ಹಿಂದಿನ ಕಾಲ ಕೆಳಗಡೆ ಇರ್ತದ. ಅವಾಗ ಏನಾಗುತ್ತೆ ಅಂದ್ರೆ ಗರ್ಭಕೋಶದ ಭಾಗೆಲ್ಲ ಹಿಂದಿನ ಮೇಲೆ ಬಿದ್ದು ಬಿಡುತ್ತದೆ. ಹೌದು, ಅವಾಗನೂ ಮತ್ತೆ ಮೈವರೆಗೆ ಬಿದ್ದು ಬಿಡುತ್ತದೆ. ಈ ತಪ್ಪು ಕೂಡ ಮಾಡಬಾರ್ದು. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಮುಂದಿನ ಕಾಲು ತೆಗಿನಾಗಿರ್ಬೇಕು, ಹಿಂದಿನ ಕಾಲ ಎತ್ತರದ ನಿಂದಿರ್ಬೇಕು. ಇದು ಈ ಎಲ್ಲಾ ಈ ಒಂದು ಸಣ್ಣ ಸಣ್ಣ ತಪ್ಪುಗಳನ್ನೇ ಇದು ಮಾಡಿದಾಗ ಏನಾಗುತ್ತೆ, ಮುಂದಿನ ಕಾಲ ತೆಗಿನಾಗ ಹಿಂದಿನ ಕಾಲ ಎತ್ತರದ ಮಾಡಿದಾಗ ಗರ್ಭಕೋಶ ಮುಂದ್ಗಡೆ ಹೋಗುತ್ತೆ. ಮುಂದ್ಗಡೆ ಹೋಗುತ್ತಂದ್ರೆ ಹೊರಗಡೆ ಬೀಳೋದಲ್ಲ. ಇಂಥವನ್ನ ಬಿಟ್ಟು ಬಿಟ್ಟು ನೀರು ಕುಡಿಸೋದು, ಬಿಟ್ಟು ಬಿಟ್ಟು ಮೇವು ಕುಡಿಸೋದು, ಮುಂದಿನ ಕಾಲ ತೆಗಿನ ನಿಂದ್ರಿಸೋದು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಮೈಗೆ ಹೊರಗಡೆ ಬೀಳೋದಿಲ್ಲ. ಅಂದ್ರೆ ರೈತರು ಈ ಬಗ್ಗೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಇದ್ರ ಎಚ್ಚರಿಕೆ ವಹಿಸಬೇಕು ಸರ್. ಈ ಹೊಕ್ಕಳ ಕುರುವಿನ ಬಗ್ಗೆ ಕೂಡ ಇದೆ ತಪ್ಪು ಹೆಜ್ಜೆಗಳಿರ್ತವಲ್ಲ. ಈ ಹೊಕ್ಕಳ ಹುರಿ ಅಂತ ಏನಿರ್ತದ, ಇದು ಈಗ ಗರ್ಭಾವಸ್ಥೆಯಲ್ಲಿದ್ದಾಗ ಈ ಕರು ಏನು ತಾಯಿಯ ಗರ್ಭಕೋಶದಲ್ಲಿದ್ದಾಗ ಅವಾಗ ಏನಾಗುತ್ತೆ ಅಂದ್ರೆ ಹೊಕ್ಕಳ ಹುರಿದು ಆಂಬುಲಿಕಲ್ ಕಾರ್ಡ್ ಅಂತ ಕರಿತಾ ಇದ್ವಿ. ಅದರದು ಮಹತ್ವ ಇರ್ತದೆ, ಯಾಕಂದ್ರೆ ಕರುಣ್ ಬೆಳವಣಿಗೆ ಆಗ್ಬೇಕಂದ್ರೆ ತಾಯಿ ಮುಖಾಂತರನೇ ಜೀವಸತ್ವ ಪೋಷಕಾಂಶಗಳು ಅದು ಕರುಣ್ ಮುಖ ತಾಯಿಲಿಂದ ಕರುಗ್ ಹೋಗ್ತಿರ್ತದ, ಅದು ಶಕ್ತಿ ಕೊಡ್ತಿರ್ತದೆ. ಒಂದು ಬೇರೆ ಕರು ಹೊರಗಡೆ ಬಂದ ಮೇಲೆ ಆ ಒಕ್ಕಳ ಉರಿದು ಅದು ಪ್ರಶ್ನೆನೆ ಬರಂಗಿಲ್ಲ, ಅದು ಉಪಯೋಗನೇ ಆಗೋದಿಲ್ಲ, ಅದು ಅರ್ಧ ಬಿಟ್ಟಿರ್ತದ. ಅದು ಅರೆದ ತಕ್ಷಣ ಅವಾಗ ಏನ್ ಮಾಡ್ತದ, ಎಮ್ಮೆ ಕರುಗಳು ಆಕಳ ಕರುಗಳದಾಗ ಅದು ಒಕ್ಕಳ ಉರಿ ನೆತಾಡ್ತಾ ಇರ್ತಿರ್ತದ, ನೆತಾಡ್ಕಂತ ಹೋಗ್ತಿರ್ತದೆ, ಎಲ್ಲ ಮಾಡ್ತಿರ್ತದ. ಅದು ಒಳಗಡೆಯಿಂದ ಇರುವಂತ ಈ ರೋಗಾಣುಗಳಾಯ್ತು, ಸಗಣಿ ಆಯ್ತು, ಮೂತ್ರ ಆಯ್ತು, ಡಸ್ಟ್ ಆಯ್ತು, ಧೂಳಗಳಾಯ್ತು, ಒಳಗಡೆ ಒಕ್ಕಳ ಉರಿಯ ಮುಖಾಂತರ ಹೋಗಿ ಅಲ್ಲಿ ಕೀವಾಯಿ ಬಿಡ್ತದೆ, ಉರಿ ಊತಾಗುತ್ತದೆ, ಕೀವಾಯಿ ಬಿಡ್ತದೆ, ಕೀವ ತುಂಬಿಕೊಳ್ತದೆ, ತುಂಬಿಕೊಂಡ್ಬಿಡ್ತದೆ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ರೈತರು ಈ ಕರುವನ್ನ ಹುಟ್ಟಿದ ನಂತರ ಕರುವಿನ ಯಾವ ರೀತಿ ಪೋಷಣೆ ಮಾಡ್ಬೇಕಂತಂದ್ರೆ ಒಂದು ಗಿಣ್ಣದಲ್ಲಿಂದ ಆಯ್ತು, ಎರಡನೇದೇನಪ್ಪ ಅಂತಂದ್ರೆ ಆ ಒಕ್ಕಳ ಉರಿಯನ್ನು ಬಂದಿರ್ತದ ದೇಹದಿಂದ 2 ಇಂಚು ಬುಟ್ಟು ಅದನ್ನ ನಾವು ಕಟ್ ಮಾಡ್ಬೇಕು. ಕಟ್ ಮಾಡೋದು ಯಾವ್ದಾರ್ಲಿ ಹೇಗೆ ಏನು ಏನಿಲ್ಲ ಅದ್ರನ್ನ ಏನೋ ಅದೇನ್ ದೊಡ್ಡ ಇದನ್ನೆಲ್ಲ ಅದಕ್ಕೆ ರಕ್ತ ಸಂಚಲನ ಏನಿರಂಗಿಲ್ಲ. ಅದನ್ನೇನ್ ಮಾಡ್ಬೇಕಂತಂದ್ರೆ ಒಂದು ಟಿಂಕ್ಚರ್ ಐಡಿನ್ ತಗೋಬೇಕು, ನಾವು ಐಡಿನ್ ತಗೊಂಡು ಶುದ್ಧವಾದ ಒಂದು ಬ್ಲೇಡ್ ತಗೋಬೇಕು, ಬ್ಲೇಡ್ ತಗೊಂಡು ನಾವು ಅದು ಟಿಂಕ್ಚರ್ ಐಡಿನ ಲೇಪನ ಮಾಡಿ ನಾವು ಅದನ್ನ ಕಟ್ ಮಾಡಿಬಿಡುವ. ಕಟ್ ಮಾಡಿದ ತಕ್ಷಣ ಏನಾಗುತ್ತೆ ನಾವು ಮತ್ತೆ ದಾರ ಕಟ್ಟಿಬಿಡ್ಬೇಕು, ದಾರ ಕಟ್ಟಬೇಕು. ಯಾಕಂದ್ರೆ ಬಾಗಿಲೇ ಅದನ್ನ ಕ್ಲೋಸ್ ಮಾಡಿಸಿ ಏನಾಗುತ್ತೆ ಅಂದ್ರೆ ಇದನ್ನ ನಾವು ಮನುಷ್ಯರಲ್ಲಿನೂ ಕೂಡ ಮಕ್ಕಳಲ್ಲಿನೂ ಕೂಡ ವೈದ್ಯರು ಮಾಡ್ತಿರ್ತಾರೆ. ಬಟ್ ಇದು ಆಕಳ ಕರು ಎಮ್ಮೆ ಕರುಗಳಲ್ಲಿ ಅದು ಅಷ್ಟು ನಿರ್ಲಕ್ಷ್ಯಕ್ಕೊಳಗಾಗಿದೆ. ಬಟ್ ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಇದಕ್ಕೆ ಸ್ವಲ್ಪ ನಾವು ಮುಂಜಾಗ್ರತೆ ವಹಿಸಿಬಿಟ್ಟಂದ್ರೆ ಆ ಒಕ್ಕಳ ಉರಿಯೂತ, ಒಕ್ಕಳ ಕೀವು, ಅದರಲ್ಲಿಂದ ನಾವು ಈ ಮೊಣಕಾಲು ಬೇನೇನು ಮಕ್ಕಳ ಮೊಣಕಾಲ ಸಮಸ್ಯೆನೂ ಉಂಟಾಗುತ್ತೆ ಮುಂದೆ, ಅಂತವನ್ನೆಲ್ಲ ಸಮಸ್ಯೆಗಳನ್ನು ನಾವು ತಪ್ಪಿಸಬಹುದು. ಮಂಜುನಾಥ್ ಪಾಟೀಲ್, ಇನ್ನೊಂದು ನಮ್ಮ ಹಳ್ಳಿಗಳಲ್ಲಿ ನಾವು ನೋಡ್ತೇವೆ ರೈತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಜಾನುವಾರುಗಳ ಕೋಡುಗಳಿಗೆ ಬಣ್ಣ ಹಚ್ಚುವುದನ್ನು ಮಾಡ್ತಾರೆ, ಜೊತೆಗೆ ಆ ಕೋಡುಗಳನ್ನು ಕೆತ್ತಾರೆ. ಇದು ಕೂಡ ಕೆಲವೊಮ್ಮೆ ತಪ್ಪಾಗುದಿಲ್ಲ. ಹೌದು, ಏನಂತಂದ್ರೆ ಈ ಕೋಡುಗಳಿಗೆ ಎಸ್ಪೆಷಲಿ ನಾವು ಕಾರುಣ್ಯ ಹಬ್ಬ ಅಂತ ಬರ್ತೀವಿ. ಈ ಮುಂಗಾರು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಕಾರುಣ್ಯ ಹಬ್ಬದಾಗ ಎತ್ತುಗಳಿಗೆಲ್ಲ ಸಿಂಗಾರ ಮಾಡ್ತಾರೆ. ಸಿಂಗಾರ ಮಾಡಿದ ಸಮಯದಲ್ಲಿ ಎತ್ತುಗಳಿಗೆ ಕೋಡುಗಳಿಗೆ ಸೀಸದ ಅಂಶ ಇರುವಂತ ಪೇಂಟ್ಗಳನ್ನು ಬಳಸ್ತಾರೆ, ಲೆಡ್ ಇರುವಂತ ರಾಸಾಯನಿಕ ವಸ. ಅದರಲ್ಲಿಂದ ಏನಾಗುತ್ತೆ ಅಂದ್ರೆ ಕೋಡಿಗೆ ಕ್ಯಾನ್ಸರ್ ಬರ್ತದೆ. ಆ ಕೋಡಿಗೆ ಕ್ಯಾನ್ಸರ್ ಬರ್ತದ್ರೆ ನೆಕ್ಸ್ಟ್ ಕೋಡು ಕಣ್ಣಿಗೂ ನೆಕ್ಸ್ಟ್ ಕ್ಯಾನ್ಸರ್ ಬರ್ತದೆ. ಇದು ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮ ಅಂತಂದು ಅಂದ್ರೆ ಒಂದು ಪಾರ್ಟ್ಲಿಂದ ಇನ್ನೊಂದು ಪಾರ್ಟಿಗೆ ಸ್ಪ್ರೆಡ್ ಆಗಿಂತರ ಹೋಗ್ತಾ ಇರ್ತದೆ, ಅದೇ ಮ್ಯಾಲಿಗ್ನೆಂಟ್ ಟ್ಯೂಮರ್ ಅಂತ ಕರಿತೀವಿ ನಾವು. ಇದು ಬೆನೈನ್ ಅಲ್ಲ, ನಾವು ಕಟ್ ಮಾಡಿದ ತಕ್ಷಣ ಒಂದು ಕೋಡಿಗೆ ಬಂತಂದ್ರೆ ಮತ್ತೆ ಸ್ವಲ್ಪ ದಿನ ಒಂದು 6 ತಿಂಗಳು ಇನ್ನೊಂದು ಕೋಡಿಗೆ ಬರ್ತದೆ. ಆಗ ತಕ್ಷಣ ಮತ್ತೆ ಕಣ್ಣಿಗೆ ಬರ್ತದೆ, ಇನ್ನೊಂದು ಕಣ್ಣಿಗೆ ಬರ್ತಿರ್ತದೆ. ಇದು ಮ್ಯಾಲಿಗ್ನೆಂಟ್ ಟ್ಯೂಮರ್. ಇದರಲ್ಲಿಂದ ಏನಾಗುತ್ತೆ ಅಂತಂದ್ರೆ ಕೋಡುಗಳಿಗೆ ಒಂದ್ಬರಿ ಕ್ಯಾನ್ಸರ್ ಬಂತಂದ್ರೆ ಕೋಡು ಮೂಗು ಕಿವಿ ಮೂಡಕ್ಕೆ ಒಂದಕ್ಕೊಂದು ಕನೆಕ್ಷನ್ ಇರ್ತದೆ, ದುರ್ನಾಥ ವಾಸನೆ ಬರಕ್ ಶುರು ಮಾಡುತ್ತೆ ಮೂಗಿನಿಂದ. ಆಮೇಲೆ ಕಿವಿಗೂ ಒಂದು 1 ತಿಂಗಳು 2 ತಿಂಗಳು ಆಗ ತಕ್ಷಣ ಕಿವಿಗ ಕಿವು ತುಂಬಿಕೊಂಡ್ಬಿಡ್ತದೆ. ಇವನು ಒಂದಕ್ಕೊಂದು ಸಮಸ್ಯೆಗಳು ಶುರು ಆಗ್ತಾವ. ಅದಕ್ಕೆ ಪರಿಹಾರ ಏನಪ್ಪ ಅಂತಂದ್ರೆ ಜಾಜು ಅಂತ ಬರ್ತದ, ಅದನ್ನ ಕೋಡುಗಳಿಗೆ ಲೇಪನ ಮಾಡಬೇಕು. ಮತ್ತೆ ಆಮೇಲೆ ಅಗಸಿ ಎಣ್ಣೆ ಅಂತ ಬರ್ತದ, ಅಗಸಿ ಎಣ್ಣೆ ಅದ್ರ ಮೇಲೆ ಹಚ್ಚಬೇಕಾಗತ್ತ. ಆಮೇಲೆ ಕೋಡ್ ಕೆತ್ತೋದನ್ನ ಏನಾದಲ್ಲ ಅದನ್ನ ಕೆತ್ತೋದನ್ನ ಅವಶ್ಯಕತೆನೇ ಇಲ್ಲ ಅಲ್ಲಿ. ಅದ್ ಯಾಕೆ ಹೇಳ್ತಾ ಇದ್ ಕೆತ್ತಿ ಬಿಟ್ಟಂದ್ರೆ ಅದು ಗಾಯಗೆ ಏನಾಯ್ತು ಅಂದ್ರೆ ಆ ಕೋಡಿಗೆ ರಕ್ತ ಸಂಚಲನ ಬಹಳ ಕಡಿಮೆ, ಜಲ್ದಿ ಗಾಯನೇ ವಾಸಿ ಆಗಂಗಿಲ್ಲ. ಹಿಂಗ ಅದು 2 ತಿಂಗಳು 3 ತಿಂಗಳು ತಗಂತದ. ಈ ರೀತಿಯಾಗಿ ನಾವು ಅನಾವಶ್ಯಕ ಅಂತವನ್ನೆಲ್ಲ ಮಾಡಬಾರದು. ಅಂದ್ರೆ ನೀವು ಹೇಳೋ ಪ್ರಕಾರ ಕೋಡುಗಳಿಗೆ ಬಣ್ಣ ಹಚ್ಚಬಾರದು, ಅದನ್ನ ಕೆತ್ತುವ ಗೋಜಿಗೂ ನಾವು ಬಣ್ಣ ಹಚ್ಚಬೇಕಾಗಿತ್ತಂದ್ರೆ ಜಾಜು ಅಂತ ಬರ್ತದ, ಅದನ್ನ ಹಚ್ಚಬಹುದು. ರಾಸಾಯನಿಕ ವಸ್ತು ಬಳಸಬಾರದು, ಕ್ಯಾನ್ಸರ್ಗೆ ಕಾರಣ. ಎತ್ತುಗಳಲ್ಲಿ ಹೆಗಲು ಬಾವು ಯಾಕೆ ಬರ್ತದೆ ಮತ್ತೆ ಯಾವ ಕಾರಣಕ್ಕಾಗಿ ಬರ್ತದೆ? ಇದು ಹೆಗಲು ಬಾವು ಅಂದ್ರೆ ಈ ಮುಂಗಾರು ಬಿತ್ತುವಂತ ಸಂದರ್ಭದಲ್ಲಿ ಜೂನ್ ಜುಲೈನಲ್ಲಿ ಈ ಸಮಸ್ಯೆ ಜಾಸ್ತಿ ಕಾಣಿಸಿಕೊಳ್ತದೆ ಹೆಗಲು ಬಾವು. ಯಾಕಂದ್ರೆ ಒಂದಿನಕ್ಕ ಒಂದು ಎತ್ತುವಿನ ಸಾಮರ್ಥ್ಯ ದುಡಿಬೇಕಾಯ್ತಂದ್ರೆ ಒಂದು ಹೊಲದಲ್ಲಿ 5 ರಿಂದ 6 ತಾಸು ರೈತ ಏನ್ ಮಾಡಿಬಿಡ್ತಾನ, ನಾನು ಬಿತ್ತದಾದ ಇವತ್ತೊಂದು 10 ಎಕರೆ 20 ಎಕರೆ ಅಂತ ಏನ್ ಮಾಡ್ತಾರೆ, ಮುಂಜಾನೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಸಾಯಂಕಾಲ 6 ಗಂಟೆ ತನ ಅಂದ್ರೆ 10 ರಿಂದ 12 ತಾಸನ್ನು ಕೆಲಸ ಮಾಡಿಸ್ತಾನೆ ಒಂದೇ ದಿನದಾಗ. ಅದು ಏನಾಗುತ್ತೆ, ಹೆಗಲು ಬಾವಿಗೆ ಕಾರಣ ಆಗುತ್ತೆ. ಆಮೇಲೆ ಇನ್ನೊಂದು ಏನ್ ಮಾಡ್ತಾನಂದ್ರೆ ಭಾರವಾದ ನೊಗ ಉಪಯೋಗ ಮಾಡೋದ್ರಿಂದ ಅಂದ್ರೆ ಒಂದ್ ಎತ್ತು ಸಣ್ಣದಿರ್ತ ಒಂದ್ ಎತ್ತು ಗಿಡಕ್ ಇರ್ತದ ಆ ಗಿಡ್ಡನ ಎತ್ತಿಗೆ ಭಾರ ಬಿಡದ್ರಲ್ಲಿಂದನು ಎಗಲ್ಬಾವಿ ಕಾರಣ ಆಗುತ್ತೆ. ಸಮಾನವಾಗಿರ್ಬೇಕು, ಸಮಾನವಾದ ಎತ್ತಂತನ ಬಳಸಬೇಕಾಗತ್ತ. ಆಮೇಲೆ ನಾವೇನ್ ಮಾಡ್ಬೇಕಂತಂದ್ರೆ ಎತ್ತಿನ ನೊಗ ಮತ್ತು ಎಗಲಿಗೆ ಘರ್ಷಣೆ ಆಗ್ಬಾರ್ದಂತಂದು ಅರಿಶಿಣ ಮತ್ತು ಎಣ್ಣೆನ ಅದನ್ನ ಲೇಪನ ಮಾಡ್ಬೇಕಾಗತ್ತ. ನೊಗಕ್ಕನ್ನು ಲೇಪನ ಹಚ್ಚಬೇಕು ಮತ್ತೆ ಎಗಲಿಗನ ಲೇಪನ ಮಾಡ್ಬೇಕು. ಆ ಘರ್ಷಣೆ ಆಗದಲ್ಲ, ಒಣ ಪದರ ಇತ್ತಂದ್ರಗಿನ ಘರ್ಷಣೆ ಆಗುತ್ತದೆ. ಹಸಿ ಇದ್ದಾಗ ಏನಾಗುತ್ತ, ಒಂದು ಅರಿಶಿಣ ಇದರಿಂದ ಒಂದು ಆಂಟಿಸೆಪ್ಟಿಕ್ ಅದು, ಮತ್ತೆ ಮೂರವರ ಅದು ಎಣ್ಣೆ ಹಚ್ಚೋದ್ರಿಂದ ಏನಾಗುತ್ತ ಅಂದ್ರೆ ಘರ್ಷಣೆ ಜಾರ್ದಿರ್ತದ, ಘರ್ಷಣೆ ಆಗಂಗಿಲ್ಲ. ಇದು ಒಂದೇದು ಉಪಾಯ ಅನ್ನ ಹೆಗಲು ಬಾವು ಬರಲಾರ್ದಂಗ. ಇನ್ನೂ ಒಂದೇನು ಉಪಾಯ ಅಂತಂದ್ರಗಿನ ದಿಂಬನ್ನು ಬಳಸಬೇಕಾಗತ್ತೆ. ದಿಂಬು ಪಿಲ್ಲೋನ ಈಗ ನೊಗ ಮತ್ತು ಹೆಗಲ ನಡುವರ್ಕ ಆ ಸಣ್ಣ ಸಣ್ಣ ಪಿಲ್ಲೋ ಉಪಯೋಗ ಮಾಡಿದ್ರು ಕೂಡ ಅದನ್ನು ಕೂಡ ಕುಷನಿಂಗ್ ಎಫೆಕ್ಟ್ ಇರ್ತದೆ, ಅದನ್ನು ಕೂಡ ಹೆಗಲಿಗೆ ಬಾರ ಆಗಂಗಿಲ್ಲ. ಆ ಕಾರಣಕ್ಕಾಗಿ ರೈತರು ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಕಾರಣಕ್ಕಾಗಿ ಇವೆಲ್ಲ ನಮ್ಮ ರೈತರು ತಪ್ಪು ಮಾಡೋದ್ರಿಂದನೇ ಆಗಂತದ್ದು. ಹೌದು, ನಮ್ಮ ನಿರ್ವಹಣಾ ಕ್ರಮ ಸರಿಯಾಗಿ ಸಮಾನವಾದ ಎತ್ತುಗಳನ್ನು ಕಟ್ಟದೆ ಒಂದು ಗಿಡ್ಡ ಒಂದು ಎತ್ತರ ಮಾಡೋದು, ಮತ್ತೆ ಈ ರೀತಿಯಾಗಿ ಯಾವುದೇ ರೀತಿಯ ಎಣ್ಣೆ ಅಥವಾ ಇದನ್ನು ಹಚ್ಚದೇ ಇರುವಂತದ್ದು, ಇದೆಲ್ಲ ಘರ್ಷಣೆಗೆ ಒಳಗಾಗಿ ತೊಂದರೆಗೆ ಆಗುತ್ತದೆ, ಬಾವು ಬರ್ತದೆ ಅಂತ ಅಲ್ವಾ. ಇನ್ನೊಂದು ಈ ಎತ್ತುಗಳಲ್ಲಿ ದನಗಳಲ್ಲಿ ಬರುವಂತ ಕುಂದ ಅಂದ್ರೆ ಜ್ವರ ಒಂದಿದೆ, ಜ್ವರ ಎಫಿಮೆರಲ್ ಅಂತ. ಹೌದು, ಏನಿದು ಕುಂದು ಅಥವಾ ಎಫಿಮೆರಲ್ ಫೀವರ್? ಇದು ಎತ್ತುಗಳಲ್ಲಿ ಆಯ್ತು, ಈ ಆಕಳಗಳಲ್ಲಿ ಆಯ್ತು, ಎಮ್ಮೆಗಳಲ್ಲಿ ಆಯ್ತು, ಜಾಸ್ತಿ ಜಾಸ್ತಿ ಜನವರಿ ತಿಂಗಳಲ್ಲಿ, ಈ ಜನವರಿ ಫೆಬ್ರವರಿ ತಿಂಗಳಲ್ಲಿ ಅದು ಈ ಸಮಸ್ಯೆ, ಈ ಒಂದು ರೋಗ ಕಾಣಿಸ್ತದೆ. ಇದು ಮೂರು ದಿನ ಜ್ವರ, ಮೂರು ದಿನ ಜಾಸ್ತಿ ಜ್ವರ ಇರ್ತದ, ಕುಂಡತಾ ಇರ್ತವ, ಮೈ ಸುಡ್ತಾ ಇರ್ತದ, ಎದ್ದಿಳಂಗಿಲ್ಲ, ನಡುತ್ತಾ ಇರ್ತದ. ರೈತರು ಮಾಡೋ ತಪ್ಪಿ ಇಲ್ಲ ಇಲ್ಲ ಇಲ್ಲ ಇಲ್ಲ, ಅದು ಬಂದಾಗ ರೈತರು ಏನ್ ಮಾಡ್ತಾರಂತಂದ್ರೆ ಕಣ್ಣಿನಲ್ಲಿ ಮೆಡಿಸಿನ್ ಪುಡಿ ಹಾಕ್ಬಿಡ್ತಾರ. ಅದು ಕಾರಣ, ಅದು ಅತಿ ಸೂಕ್ಷ್ಮಣಗಳಿಂದ ಬರುವಂತ ರೋಗ. ಹೌದು, ಬಂದ ಮೇಲೆ ರೈತರು ಏನ್ ಮಾಡ್ತಾರಂತಂದ್ರೆ ಕಣ್ಣಾಗ ಮೆಡಿಸಿನ್ ಪುಡಿ ಹಾಕ್ತಾರ. ಅದು ಯಾಕೆ ಅಂತ, ಅದು ಕಣ್ಣಾಗ ನೀರು ಹೊರಗಡೆ ಹೋಯ್ತಂತಂದ್ರೆ ಕಣ್ಣು ಕೆಂಪಾಗಿಬಿಡ್ತಂದ್ರೆ ಜ್ವರ ಕಡಿಮೆ ಆಗ್ಬಿಡ್ತದ. ಅವ್ರದೊಂದು ತಪ್ಪು ಕಲ್ಪ, ಅದು ಕಣ್ಣು ಗುಡ್ಡೆ ಬೆಳ್ಳಗಾಗಿ ಕಣ್ಣನೇ ಕಳೆದೋಗುವಂತ ಚಾನ್ಸಸ್ ಇರ್ತಾವ. ಮೆಣಸಿನ ಪುಡಿ ಹಾಕಬಾರದು ಒಂದೇದು. ಎರಡನೇದು ಏನ್ ಮಾಡ್ತಾರೆ ಅಂದ್ರೆ, ಈ ರೋಗ ಬಂದಾಗ ನಾಲಿಗೆ ಕೆಳಗಡೆ ರಕ್ತನಾಳನ ಕಟ್ ಮಾಡ್ತಾರ, ಆ ರಕ್ತ ಹೊರಗೋಗೋದ್ರಿಂದನು ಜ್ವರ ಕಡಿಮೆ ಆಗುತ್ತಂತಾರ. ತಪ್ಪು ಕಲ್ಪನೆ, ತಪ್ಪು ಕಲ್ಪನೆ. ಆಮೇಲೆ ಆ ರಕ್ತನಾಳನ ಹುಡುಕಿ ಅದರೊಳಗೆ ಬೇವಿನ ಕಡ್ಡಿ ಸಿಗಿಸ್ತಾರ. ಇವೆಲ್ಲ ತಪ್ಪು ಕಲ್ಪನೆ. ಇದು ಅದನ್ನೇನ್ ಮಾಡ್ತಾರ ಅಂದ್ರೆ, ಆ ರಕ್ತನಾಳ ಅದ್ರ ಒಳಗಡೆ ಹಾಕೋದ್ರಿಂದ ಎದ್ದು ನಿಂತು ಬಿಡ್ತದೆ ಎತ್ತು. ಅದು ಮೂರು ದಿನದಾಗ ನೀವ್ ಏನು ಮಾಡಿದ್ರು ಕಡಿಮೆ ಆಗುತ್ತದೆ ಜ್ವರ. ಅಂದ್ರೆ ಈ ಕುಂದ ಜ್ವರ ಏನಿದೆ ಅದು ಮೂರು ದಿನದಲ್ಲಿ ಹೋಗ್ತದೆ. ಮೂರು ದಿನ ಜ್ವರ ಹೇಗೆ ಮಾಡ್ತಾರೆ ಈ ರೀತಿ ಮಾಡ್ತಾರ? ಅದನ್ನ ನೀವು ಪಶುವೈದ್ಯಾಧಿಕಾರಿಗಳನ್ನು ಕಳಿಸಿದ್ರೆ ಚಿಕಿತ್ಸೆ ಅದಕ್ಕೇನಿಲ್ಲ, ಒಂದ್ ಆಂಟಿಬಯೋಟಿಕ್ ಆಂಟಿ ಇನ್ಫ್ಲಾಮೇಟರಿ ಮಾಡಿದ್ರೆ ಕಡಿಮೆ ಆಗಿ ಆಗಿಬಿಡ್ತದ. ಮೂರು ದಿನದಲ್ಲಿ ವಾಸಿಯಾಗಂತ ರೈತರು ಸುಮ್ ಸುಮ್ಮನೆ ಇವನ್ನೆಲ್ಲ ಮಾಡಬಾರ್ದು ಅಂತ ಹೇಳಿದ್ರೆ ಅವ್ರೇನ್ ಮಾಡ್ತಾರ, ಇದು ನಾವು ಮಾಡಿದ್ದೆ ಕಡಿಮೆ ಆಯ್ತು ಅಂತಂದ್ರೆ ಮತ್ತೆ ಅದು ಜಸ್ಟಿಫೈ ಮಾಡ್ತಾರ. ಇದು ಅವ್ರದೇ ಒಂದು ಹಾದಿ ಇದು. ಈಗ ಕುಂಟು ಬಿದ್ದಾಗ ಕೆಲವೊಮ್ಮೆ ಬರೆ ಹಾಕುವುದು ಸುಡುವುದು ಎಲ್ಲ ಮಾಡ್ತಾರಲ್ಲ. ಇತ್ತೀಚಿನ ದಿನಗಳ ತಪ್ಪು, ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆ ಆಗಿದೆ. ಯಾಕಂದ್ರೆ ಒಳ್ಳೆ ಒಳ್ಳೆ ಔಷಧಗಳು ಬಂದಿದ್ದಾವ. ಮೊದಲು ಏನ್ ಮಾಡ್ತಾರೆ ಅಂದ್ರೆ, ಇದು ಒಂದು ನಾಲ್ಕೈದು ವರ್ಷ ಕೆಳಗಡೆ ನಾವು ನೋಡ್ತೇವೆ, ಕುಂಟತಾ ಇತ್ತಪ್ಪ ಅಂದ್ರೆ, ಯಾಕಂದ್ರೆ 350-400 ಕೆಜಿ ತೂಕದು, ಅದು ಕುಂಟ ಕೆತ್ತಿದಪ್ಪ ಅಂತಂದ್ರೆ ಅವನಿಗೆ ಒಂದ್ ರೀತಿ ರೈತನಿಗೆ ಬೇರೆ ಕೆಲಸನೇ ಕೈಯೇನೆ ಆಡಂಗಿಲ್ಲ ಅವನಿಗೆ. ಎತ್ತು ಕುಂಟ ಕೆತ್ತದಂತಂದ್ರೆ ಈ ರೀತಿಯಾಗಿ ಅವನೇನ್ ಮಾಡ್ಬಿಡ್ತಾನೆ, ಬೇಗ ಕುಂಟದ ವಾಸಿ ಆಗ್ಬೇಕಂತದ್ದು, ಯಾವ ಜಾಗದಲ್ಲಿ ಕುಂಟದಿರ್ತದ ಅಲ್ಲೇ ಬರೀ ಹಾಕ್ತಾನೆ, ಕಬ್ಬಣದ ಕಾಸಿ ಅಲ್ಲಿ ಬರೀ ಹಾಕ್ತಿರ್ತಾನೆ. ಅದು ಏನಾಗುತ್ತೆ, ಆದ್ರೂ ಗಾಯ ಆಗಿ ಅಲ್ಲೇ ನೊಣಗಳು ಕುಂತ್ಕೊಂಡು ಹುಳಗಳಾಗ್ತಾವ, ಕೀವಾಗುತ್ತ. ಇದು ಕಡಿಮೆ, ಕುಂಟದು ಕಡಿಮೆ ಆಗೋದಕ್ಕಿಂತ ಸಮಸ್ಯೆ ತಾನೇ ಜಾಸ್ತಿ ಮಾಡಿಕೊಂಡಂಗ. ಈ ರೀತಿಯಾಗಿ ಮಾರುಕಟ್ಟೆಯಲ್ಲಿ ಒಳ್ಳೊಳ್ಳೆ ಔಷಧಗಳು ಬಂದದ್ದು, ಈಗ ಕುಂಟವು ಕಡಿಮೆ ಆಗೋದಕ್ಕ ಏನ್ ದೊಡ್ಡ ಸಮಸ್ಯೆ ಅಲ್ಲ, ಮೊದಲಿದ್ದಂಗೆ ಈಗ ಕಡಿಮೆ ಆಗುತ್ತ. ಅಂತ ತಗ್ರೆ ಪಶುವೈದ್ಯರನ್ನು ಸಂಪರ್ಕಿಸಿದ್ರೆ ಅದನ್ನು ಕೂಡ ಕಡಿಮೆ ಮಾಡಬಹುದು. ಈಗ ಪಶುಪಾಲನೆಯಲ್ಲಿ ಮುಖ್ಯವಾಗಿ ಕಸಿ ಮಾಡುವ ಬಗ್ಗೆ ರೈತರಿಗೆ ಏನು, ಅವ್ರು ಯಾವುದೇ ತಪ್ಪು ಹಾದಿ ಹಿಡಿಯದಾಗ ಏನು ಸಲಹೆ ಕೊಡ? ಹೌದು, ಅವ್ರ ರೈತರು ಮಾಡೋ ತಪ್ಪು ಪದ್ಧತಿ ಏನಪ್ಪಾ ಅಂದ್ರೆ, ಅವ್ರೇನ್ ಮಾಡ್ತಾರೆ ಅಂದ್ರೆ, ಊರಿನ ಕಸಿ ಮಾಡ್ಬೇಕಂತಂದ್ರೆ ಈ 4-5 ಮಂದಿ ರೈತರನ್ನು ಕರೆಸ್ತಾರ, ಕರಿಸಿ ಒಂದು ಕಲ್ಲನ್ನ ಕೆಳಗಡೆ ಇಟ್ಟು ಮೇಲ್ಗಡೆ ಒಂದು ಕಲ್ಲನ್ನ ಇಟ್ಟು ಬೀಜಗಳು ನಡಬರ್ಕಿಟ್ಟು ಬೀಜ ನಡಬರ್ಕಿರ್ತದ, ಅದನ್ನ ಕ್ರಶ್ ಮಾಡಿಬಿಡ್ತಾರ, ಅದು ಭಾರಿ ಬೇನೆ ಆಗುತ್ತದ. ಎರಡನೇ ಅಂದ್ರೆ ಕಲ್ಲುಗಳನ್ನ ಕೆಳಗಡೆ ಕಡೆಗಿಟ್ಟು ಕಟ್ಟಿಗೆದಿಂದ ಹೊಡಿತಾರ, ಅದನ್ನು ಕೂಡ ಭಾರಿ ಬೇನೆ ಆಗುತ್ತೆ. ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಗಾಯ ಆಗುತ್ತೆ, ಅಲ್ಲಿ ಗಾಯ ಆಗುತ್ತ. ಆ ಜಾಗ ಹೆಂಗಂತಪ್ಪ ಅಂದ್ರೆ, ಔಷಧ ಹಚ್ಚಕ್ಕೂ ಆಗಂಗಿಲ್ಲ, ಬಹಳ ತ್ರಾಸ ಅದು, ಆ ಜಾಗ ಹಚ್ಚಲಾರ್ದಂತ. ಈಗೇನೋ ಮುಟ್ಟಕಂದ್ರೆ ಎತ್ತು ಒತ್ತದ, ಓರಿ ಒತ್ತದ. ಹಿಂಗಾಗಿ ಅಲ್ಲಿ ಗಾಯ ಆಯ್ತಪ್ಪ ಅಂತಂದ್ರೆ, ನೆಕ್ಸ್ಟ್ ಅಲ್ಲಿ ಹುಳಗಳು ಬೀಳ್ತಾವ, ಕೀವಾಗತ್ತ, ಇಂತ ಸಮಸ್ಯೆ ಬಹಳ ಇದೆ. ಮತ್ತೆ ದೊಡ್ಡ ಶಸ್ತ್ರಚಿಕಿತ್ಸೆನೆ ಮಾಡ್ಬೇಕಾಗುತ್ತೆ. ಗಾಯ ಅದನ್ನ ತಾವು ರೈತರು ಮಾಡಿದ ತಪ್ಪು ಪದ್ಧತಿಗೆ ಶಸ್ತ್ರಚಿಕಿತ್ಸೆ ಮಾಡಿ ಆ ಗಾಯನ್ನ ಕಡಿಮೆ ಮಾಡ್ಬೇಕಾಗುತ್ತೆ. ಮತ್ತೆ ಕಸಿ ಮಾಡುವ ವಿಧಾನ ಹೇಗೆ ಅಂತ? ಹೌದು, ಏನಿಲ್ಲ, ತಜ್ಞ ಪಶುವೈದ್ಯಾಧಿಕಾರಿ ಹೇಳಿದ್ರೆ ಎಲ್ಲಾ ಪಶುವೈದ್ಯಕೀಯ ಸಂಸ್ಥೆಗಳಲ್ಲಿ ಬರ್ಡಿಜೋ ಕ್ಯಾಸ್ಟ್ರೇಟರ್ ಅಂತಂದು ಒಂದು ಎಕ್ವಿಪ್ಮೆಂಟ್ ಇದೆ, ಅಂದ್ರೆ ಸಲಕರಣೆ ಇದೆ. ಆ ಸಲಕರಣೆ ಮುಖಾಂತರನೇ ಅದನ್ನ ನಾವು ಕಸಿ ಮಾಡಬಹುದು. ಅದನ್ನೇನ್ ಮಾಡ್ತಾರಂದ್ರೆ, ಅಲ್ಲಿ ಆ ಬೀಜದ ಮೇಲೆ ಇರುವಂತಹ ರಕ್ತನಾಳನ್ನ ಬೀಜನಲ್ಲ, ಬೀಜದ ಮೇಲೆ ಇರುವಂತ ರಕ್ತನಾಳನ್ನ ನರನ್ನ ನಾವು ಕ್ರಶ್ ಮಾಡ್ತೀವಿ. ಕ್ರಶ್ ಮಾಡೋದ್ರಿಂದ ಏನಂತ ರಕ್ತನಾಳ ರಕ್ತ ಸಂಚಲನ ಕಡಿಮೆ ಆಗುತ್ತೆ. ರಕ್ತ ಸಂಚಲನ ಕಡಿಮೆ ಆದ ಏಳದಿಂದೊಳಗನೆ ಆ ಬೀಜಗಳು ಸಣ್ಣ ಸೈಜ್ ಆಗಿ ಅದು ಕಸಿ ಆಗಿಬಿಡ್ತದೆ. ಹೌದು ಹೌದು, ಈಗ ವೈಜ್ಞಾನಿಕವಾಗಿ ಏನಿದೆ ಆ ವಿಧಾನ ಬಳಸಬೇಕಂತ ನಾನು ಹೇಳಿದೆ. ನಮ್ಮ ಹಳ್ಳಿ ಸಂಪ್ರದಾಯವನ್ನು ಬಳಸಬಾರದು ಅಂತ ಅಲ್ವಾ. ಮಂಜುನಾಥ್ ಪಾಟೀಲ್ ರೀ, ಮತ್ತೆ ನಮ್ಮ ರೈತರು ಬಾಲ ಒಣಗುವುದರ ಬಗ್ಗೆ ಕೂಡ ಅವರದೇ ಆದಂತಹ ವಿಧಾನಗಳನ್ನು ಬಳಸ್ತಾರೆ, ಅದು ಕೂಡ ತಪ್ಪಲ್ಲ ಇದರಲ್ಲಿ ಪಶುಪಾಲನಾ ವಿಧಾನದಲ್ಲಿ? ಅವರು ರೈತರು ಮಾಡೋ ತಪ್ಪ ಪದ್ಧತಿ ಏನಂತಂದ್ರೆ, ಏನ ಈಗ ಎತ್ತುಗಳನ್ನ ಮಲಗಿರ್ತದೆ ಎಬ್ಬಿಸಬೇಕಾದ್ರೆ ಉಳುವಂತ ಸಂದರ್ಭದಲ್ಲಿ ಮೂರ ಚಕ್ಕಡಿ ಓಡಿಸಿದ ಸಂದರ್ಭದಲ್ಲಿ ಬಾಲವನ್ನ ತಿರುಗಿಸ್ತಾರೆ. ಆ ತಿರುಗಿಸೋದ್ರಿಂದ ಏನಾಗುತ್ತಂದ್ರೆ ರಕ್ತನಾಳ ಏನಾಗುತ್ತ ಅದು ವಂಕಾಯಿ ಬಿಡ್ತದೆ. ಅಲ್ಲಿ ವಂಕಾಗ ತಕ್ಷಣ ಏನಾಗುತ್ತ ರಕ್ತ ಸಂಚಲನೆ ಕಡಿಮೆ ಆಗುತ್ತದೆ. ರಕ್ತ ಸಂಚಲನೆ ಕಡಿಮೆ ಆಗದ ತಕ್ಷಣನೇ ಕೆಳಗಡೆ ಇರುವಂತಹ ಬಾಲ ಒಣಕ್ಕೆ ಅಂತ ಬಂದ್ಬಿಡ್ತದೆ. ಹೌದು, ಆ ಒಣಕ್ಕೆ ಅಂತ ಬರೋ ತಕ್ಷಣ ಏನಾಗುತ್ತೆ, ಫಸ್ಟ್ ನೆಕ್ರೋಸಿಸ್ ಆಗುತ್ತೆ, ಆಮೇಲೆ ಗ್ಯಾಂಗ್ರಿನ್ ಅಂತ ಆಗುತ್ತೆ. ಆ ಗ್ಯಾಂಗ್ರಿನ್ ಅಲ್ಲಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಸೂಜಿ ಚುಚ್ಚೋದು ಮುಳುಚುದು ಅದೇನು ಆಕ್ಟಿವ್ ಆದಲ್ಲ ಅಂತ ನೋಡಕ್ ಹಿಂಸೆ ಕೊಟ್ಟಾಗ ಹಿಂಸೆ ಕೊಟ್ಟಂಗ ಅದನ್ನ ಆ ರೀತಿ ಮಾಡಕ್ ಹೋಗ್ಬಾರ್ದು ನಾವು. ಆ ಬಾಲ ತಿರುಗಿಸೋದು ಅಂತದನ್ನ ಮಾಡಕ್ ಹೋಗ್ಬಾರ್ದು. ಸೂಜಿ ಚುಚ್ಚೋದು ಆಮೇಲೆ ಮುಳ್ಳು ಚುಚ್ಚೋದು ನಾವು ಕೂಡ ಮಾಡಬಾರ್ದು. ಆ ಗಾಯಗೆ ಆಯ್ತಪ್ಪ ಅಂದ್ರೆ ಅಲ್ಲಿ ನೊಣಗಳು ಕುಂತ್ಕೊಂಡು ಅಲ್ಲಿ ಹುಳಗಳು ಆಗ್ತಿರ್ತಾವ. ಅದಕ್ಕನ್ನು ಶಸ್ತ್ರಚಿಕಿತ್ಸಾ ಪಶುವೈದ್ಯಾಧಿಕಾರಿಗಳು ಇದಾರ. ಅದಕ್ಕೆ ಆ ರೀತಿ ಆಗಿತ್ತಪ್ಪ ಅಂದ್ರೆ ಒಣಗಿದ ಬಾಲ ಇತ್ತಪ್ಪ ಅಂತಂದ್ರೆ ಯಾವ್ದು ಆಕ್ಟಿವ್ ಇರಂಗ ರೋಗಗ್ರಸ್ತ ಆಗಿರ್ತದ ಬಾಲನ್ನ ನಾವು ಕಟ್ಟು ಶಸ್ತ್ರಚಿಕಿತ್ಸೆ ಮಾಡಿ ತೆಗೆದಾಕ್ಬೋದು ನಾವು. ಆರೋಗ್ಯವಂತ ಬಾಲನಷ್ಟೇ ಉಳಿಸ್ಬೇಕು. ಈಗ ಪಾಟೀಲ್ರೆ, ಈ ನಮ್ಮ ಪಶುಗಳಲ್ಲಿ ಮುಖ್ಯವಾಗಿ ಹೊಕ್ಕುಳದ ಹರ್ನಿಯ ಕೂಡ ಕಂಡು ಬರ್ತದೆ. ಹೌದು, ಅದಕ್ಕೆ ಯಾವುದೇ ರೀತಿಯ ಹಳ್ಳಿ ಸಂಪ್ರದಾಯವನ್ನು ಬಳಸದೆ ತಪ್ಪು ಹಾದಿಗಳನ್ನು ಇಡದೆ ಒಂದು ವೈಜ್ಞಾನಿಕ ಮಾದರಿಯಲ್ಲಿ ಹೇಗೆ ಅದನ್ನ ಗುಣಪಡಿಸುವ? ಈ ಹೊಕ್ಕುಳದ ಹರ್ನಿ ಹೇಗೆ ಬರುತ್ತದೆ, ಯಾಕೆ ಕಾರಣ ಅಂತ ಕೇಳಿದ್ರೆ, ಇದು ಇನ್ಬ್ರೀಡಿಂಗ್. ಅದು ಇನ್ಬ್ರೀಡಿಂಗ್ ಅಂತಂದ್ರೆ ಈಗ ನಾವೇನ್ ಹೇಳ್ತೇವಪ್ಪ ಅಂದ್ರೆ ಓರಿ ಅಥವಾ ಇಲ್ಲ ಈ ಕುರಿ ಆಡುಗಳದಾಗ ಈ ಓತ ಈ ಟಗರಿ ಇತ್ತಪ್ಪ ಅಂತಂದ್ರೆ ಈ ಓರಿ ಆಗ್ಲಿ ಎರಡು ಮೂರು ವರ್ಷಕ್ಕೊಮ್ಮೆ ನಾವು ಚೇಂಜ್ ಮಾಡ್ಬೇಕಾಗುತ್ತೆ. ಒಂದ್ ಐದಾರು ವರ್ಷಕ್ಕಟ್ಲೆ ಅದೇ ಓರಿಯನ್ನ ಅದೇ ಟಗರು ಅದೇ ಓತನ ಮೇಂಟೈನ್ ಮಾಡಿದ್ರೆ ಇನ್ಬ್ರೀಡಿಂಗ್ ಆಗಿಬಿಡ್ತದ. ಅಂದ್ರೆ ಸಂಕರಣೆ ಒಳ ಸಂವರ್ಧನೆ ಅಂತ ನಾವು ಕರಿತಿರ್ತೀವಿ. ಇರಿ ಅದು ಮುಖ್ಯ ಕಾರಣ ಇದು ಒಕ್ಕಳದ ಹರ್ನಿಯಾಗಕ್ಕ. ನಾವ್ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಪ್ರತಿ ಎರಡು ಮೂರು ವರ್ಷಕ್ಕೊಮ್ಮೆ ಓರಿಯನ್ನ ಚೇಂಜ್ ಮಾಡ್ಬೇಕು. ಕುರಿಗಳನ್ನ ಸಾಕಿದ್ರನ್ನ ಆ ಟಗರನ್ನ ಚೇಂಜ್ ಮಾಡಬೇಕಾಗತ್ತ. ಆಡುಗಳನ್ನ ಸಾಕಿದ್ರೆ ಓತನ ಚೇಂಜ್ ಮಾಡಲೇಬೇಕಾಗುತ್ತೆ. ಅವಾಗ ಆ ಇನ್ಬ್ರೀಡಿಂಗ್ ಸಮಸ್ಯೆ ನಾವು ಕಂಟ್ರೋಲ್ ಮಾಡಿದ್ರೆ ಆಟೋಮೆಟಿಕಲಿ ಈ ಒಕ್ಕಳದ ಹರಣಿಯ ಸಮಸ್ಯೆ ಕಡಿಮೆ ಆಗೋಗುತ್ತೆ. ಈ ಒಕ್ಕಳದ ಹರಣಿಯ ಬಂತಂತಂದ್ರೆ ನಾವು ನೋಡಕತ್ತ ಶಸ್ತ್ರಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಮಾಡಿಸಬೇಕಾಗತ್ತ. ಪಶುವೈದ್ಯಾಧಿಕಾರಿಗಳನ್ನು ಕರೆಸಿ ಆಪರೇಷನ್ ಮಾಡಿಸಿದ್ರು ಕಡಿಮೆ ಆಗೋಗುತ್ತೆ. ಈಗ ಬಹಳ ಮುಖ್ಯವಾಗಿ ನಾವು ಇನ್ನೊಂದು ನೋಡ್ತೇವೆ, ಕೆಲವೊಮ್ಮೆ ಈ ಪಶುಪಾಲನೆಯಲ್ಲಿ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು, ಬಹಳಷ್ಟು ವ್ಯವಸ್ಥೆ ಕಲ್ಪಿಸಬೇಕು ಅನ್ನುವ ದೃಷ್ಟಿಯಿಂದ ರೈತರು ಏನ್ ಮಾಡ್ತಾರೆ, ದುಬಾರಿ ವೆಚ್ಚದಿಂದ ಕೊಟ್ಟಿಗೆಯನ್ನು ಕಟ್ಟಿಸುವಂತ ವ್ಯವಸ್ಥೆ ಮಾಡಿ ಅತ್ಯಂತ ವೆಚ್ಚದಾಯಕವಾಗಿರ್ತಕ್ಕಂಥ ಕೊಟ್ಟಿಗೆಯನ್ನು ಕಟ್ತಾರೆ. ಆದ್ರೆ ಯಾವ್ದು ಬೇಕೋ ಅದನ್ನೇ ಮಾಡೋದು. ಆ ಬಗ್ಗೆ ನೀವು ಏನ್ ಸಲಹೆ ಕೊಡ್ತೀರಿ? ಈಗ ನಾವು ನೋಡ್ತಾ ಇದೀವಿ, ಸಾಕಷ್ಟು ನಾವು ನೋಡ್ತಾ ಇದೀವಿ, ರೈತರನ್ನ ಕೇಳ್ತೀವಿ, ಶೆಡ್ ನಿರ್ಮಾಣ ಆಯ್ತೀನಿ ಯಾವಾಗ ಆಕಳ ಎಮ್ಮೆ ತರ್ತಾರೆ ಅಂದ್ರೆ, ಸರ್ ಎಲ್ಲ ಶೆಡ್ಗೆ ನಾವು ಹಣ ಖರ್ಚು ಮಾಡಿಕೆ ಮುಟ್ಟಿದೀನಿ, ನಾ ಮುಂದಿನ ವರ್ಷ ತರ್ತೇನೆ ಆಕಳ ಎಮ್ಮೆ ಅಂತ ಹೇಳ್ತಾರೆ. ಇದು ಬಹಳ ತಪ್ಪು. ಇದನ್ನ ಕುರಿ ಶೆಡ್ ನಿಗ 50 ಲಕ್ಷ 60 ಲಕ್ಷ ಖರ್ಚು ಮಾಡಿರ್ತಾರ, ಈ ಆಕಳ ಶೆಡ್ಗೆ 25 ಲಕ್ಷ ಖರ್ಚು ಮಾಡಿರ್ತಾರೆ. ಅವ್ನು ಯಾವ ರೀತಿ ಮಾಡಿರ್ತಾರೆ ಅಂದ್ರೆ ಕಲ್ಯಾಣ ಮಂಟಪ ಕಟ್ಟಿಸಿದ ಕಟ್ಟಿಸಿಬಿಟ್ಟಿರ್ತಾರೆ. ಅನಾವಶ್ಯಕ ಖರ್ಚುದು. ಸ್ಥಳೀಯವಾಗಿ ಸಿಗುವಂತ ಸಾಮಗ್ರಿಗಳನ್ನು ಬಳಸಿಕೊಂಡು, ಈ ನಮ್ ಗುಲ್ಬರ್ಗದಲ್ಲಿ ಶಹಾಬಾದ್ ಪರಿಸಿ ಇದೆ, ಅವನು ಬಳಸಿಕೊಂಡೆ ಮಾಡಬಹುದು. ಅವ್ರೇನ್ ಮಾಡ್ತಾರೆ ಅಂದ್ರೆ ಮಂಗಳೂರಿಗೆ ಹೋಗಿ ಮಂಗಳೂರು ಹಂಚುಗಳನ್ನು ತರಕ್ ಹೋಗ್ತಾರೆ. ಅದನ್ನ ತರಿಸಿದ್ರೆ ಏನೋ ಒಂದು ಹೊಸ ತರ ಇರಲಿ, ಅದು ಯಾಕೆ ಬೇಕಾಗುತ್ತೆ ನಮಗ? ಖರ್ಚು ವೆಚ್ಚ ಮಾಡುದು ಯಾಕೆ? ಅನಾವಶ್ಯಕ ಖರ್ಚು ಮಾಡಬಾರ್ರಿ. ಪರಿಸಿಗಳನ್ನು ಬೆಳೆಸಿಕೊಂಡೇ ನಾವು ಶೆಡ್ ನಿರ್ಮಾಣ ಮಾಡಿಕೊಂಡು ಫಸ್ಟ್ ಗೆ ನಾವ್ ಏನಾದ್ರೂ ಮಾಡಬೇಕಂತಂದ್ರೆ ಕಡಿಮೆ ಖರ್ಚಿನಲ್ಲಿ ಆ ಸ್ಥಳೀಯವಾಗಿ ಸಿಗುವಂತ ಸಾಮಗ್ರಿಗಳನ್ನು ಬೆಳೆಸಿಕೊಂಡು ಮತ್ತೆ ಒಂದು 20-40 ಒಮ್ಮೆಲೆ ಆಕಳ ಎಮ್ಮೆಗಳನ್ನು ಕಟ್ಟಕ್ ಹೋಗ್ಬಾರ್ದು. ಫಸ್ಟ್ ಗೆ ಒಂದು 4-5 ಎಮ್ಮೆ ಒಂದು ಕಡಿಮೆ ಸಂಖ್ಯೆಯಿಂದನೇ ಪ್ರಾರಂಭ ಮಾಡಿಕೊಂತ ನಾವು ಅದರಲ್ಲಿ ಜ್ಞಾನ ಸಂಪಾದಿಸಬೇಕಾದ್ರೆ ಮಾಡ್ಕೊಂತ ಹೋದಂಗೆಲ್ಲ ಏನಾಗುತ್ತೆ ಅಂದ್ರೆ ಮುಂದೆ ನಮಗೆ ಅದರಲ್ಲಿ ಆಸಕ್ತಿನೂ ಬೆಳೀತದೆ, ಅಲ್ಲಿ ಗ್ರಿಪ್ ಸಿಗುತ್ತೆ ನಮ್ಗೆ ಯಾವ ರೀತಿ ನಾವು ಆ ರೋಗಗಳನ್ನು ಕಂಟ್ರೋಲ್ ಮಾಡಬೇಕು ಅಂದ್ರೆ ಸಾಕಾಣಿಕೆ ಅನುಭವಿಸಿರ್ತದೆ ಅದೇ ಮೇನ್. ಮತ್ತೆ ಈ ಆಕಳ ಎಮ್ಮೆ ಖರೀದಿ ಮಾಡಿದ ಮೇಲೆ ಮೇವಿನ ಬೆಳೆಗಳ ಬಗ್ಗೆ ಕೂಡ ಆಲೋಚಿಸುದು ಒಳ್ಳೆ. ಹೌದು, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆಕಳ ಎಮ್ಮೆ ಖರೀದಿ ಮಾಡಿದ ಮೇಲೆ ನಮ್ಮಲ್ಲಿ ಬರ್ತಾರ, ಸರ್ ಯಾವ ಮೇವಿನ ಬೆಳೆಗಳನ್ನು ತರಬೇಕು? ಇದು ದೊಡ್ಡ ತಪ್ಪಿದು. ನಾವು ಆಕಳ ಎಮ್ಮೆ ಖರೀದಿ ಮಾಡೋದಕ್ಕಿಂತ 3 ತಿಂಗಳ ಮುಂಚೆನೆ ಅವರು 6 ಆಕಳ ಸಾಕಿದ್ರೆ 6 ಎಮ್ಮೆ ಸಾಕಿದ್ರೆ 1 ಎಕರೆ ಮೇವು ಬೆಳಕಬೇಕು, 25 ಕುರಿ ಅಥವಾ 25 ಆಡ ಸಾಕಿದ್ರೆ 1 ಎಕರೆ ಮೇವು ಬೆಳಕಬೇಕು. ಇದು ಹಲವಾರು ರೈತರಿಗೆ ಎಲ್ಲಿ ಹೋದಲ್ಲಿ ಹೇಳ್ತಿರ್ತೀನಿ, ಆದ್ರೂ ಕೂಡ ಅವ್ರೇನ್ ತಿಳ್ಕೊಂಡ್ಬಿಟ್ಟಿರ್ತಾರ, ಆಕಳ ಎಮ್ಮೆಗಳಿಗೆ ಇಲ್ಲ ಒಡ್ಡಿನ ಮೇಲೆ ಇದ್ದದ್ದು ಮೇವು ತಂದು ಹಾಕಿಬಿಟ್ರೆ ಆಯ್ತು ಅದೇನ್ ತಿಂತದ ಅಂತ ಹೇಳಿ ಅದು ತಂದ ಮೇಲೆ ಗೊತ್ತಾಗುತ್ತೆ ಅವ್ರಿಗೆ. ಅದು ಒಂದು ಬರೀ ನಾವು ಮೇವು ಹಾಕಿದ್ರೆ ನಾವು ಒಂದ್ ಸೈಡ್ಲಿಂದ ಇನ್ನೊಂದ್ ಸೈಡ್ ಬರಟ್ಟಿಗೆ ಮೇವು ಕಲಸ ಮಾಡಿರ್ತದೆ. ಹೌದು, ಅಷ್ಟು ಮೇವು ತಿಂತಾವ ಅದು ಅಶವಲ್ಲ ಅಂತಾನು ಒಳಗೆ ತಿಂದಂಗ ಅದಕ್ಕೆ. ಹಿಂಗಾಗಿ ನಾವೇನ್ ಮಾಡ್ಬೇಕಂದ್ರ ಅದು 3 ತಿಂಗಳ ಮುಂಚೆನೆ ಲೆಗ್ಯುಮಿನಸ್ ನಾನ್ ಲೆಗ್ಯುಮಿನಸ್ ಅಂದ್ರೆ ಪ್ರೋಟೀನ್ ಅಂಶ ಇರುವಂತಹ ಮೇವು ಮತ್ತೆ ಪ್ರೋಟೀನ್ ಅಂಶ ಇರಲಾರದಂತ ಮೇವು. ಈಗ ಕೋಎಫ್ಎಸ್ 31 ಅಂತ ಬರ್ತದ, ಸೂಪರ್ ನೇಪರ್ ಅಂತ ಬರ್ತಾ, ಕುದುರೆ ಮೆಂತೆ ಅಂತ ಬರ್ತಾ, ಆ ಮೇವನ್ಗಳನ್ನು ಬೆಳ್ಕೊಂಡು ನಾವು ಅವನ್ನ ಎಮ್ಮೆ ಆಕಳುಗಳಿಗೆ ಹಾಕಿದ್ರೆ ಒಳ್ಳೇದಾಗುತ್ತೆ. ಇನ್ನೊಂದು ಪಟ್ಟಿಲ್ರೆ ಕೆಲವೊಮ್ಮೆ ಏನಾಗ್ತದೆ, ತುಂಬಾ ದುಡ್ಡು ಇದೆ ಅಂತ ಹೇಳ್ಕೊಂಡು ಈ ಆಕಳ ಎಮ್ಮೆಗಳನ್ನ ಖರೀದಿ ಮಾಡೋದಕ್ಕಾಗಿ ಪಂಜಾಬ್, ಹರಿಯಾಣ ಮತ್ತೆ ರಾಜಸ್ಥಾನಕ್ಕೆ ಹೋಗಿ ಖರೀದಿ ಮಾಡ್ಕೊಂಡು ಬರ್ತಾರೆ. ಅದು ಕೂಡ ಒಂದು ರೀತಿಯಲ್ಲಿ ತಪ್ಪೇ, ಯಾಕಂದ್ರೆ ಆ ಭಾಗದ ತಂದ್ರೆ ಆ ಅಟ್ಮಾಸ್ಫಿಯರ್ ನಲ್ಲಿ ಆ ಒಂದು ವಾತಾವರಣದಲ್ಲೇ ಸಾಕಬೇಕು, ಅದೇ ಸ್ಟೈಲೇ ಬೇರೆ ಇರ್ತದೆ. ಹೌದು, ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ರೈತರು ಎಮ್ಮೆ ತರಬೇಕೆಂಬ ತಕ್ಷಣನೇ ಪಂಜಾಬ್ಗೆ ಹೋಗಿ ಪುನರಾ ಎಮ್ಮೆ ತರಕೋತಾರೆ. ಹೌದು, ಆಮೇಲೆ ಎಚ್ ಎಫ್ ಜೆರ್ಸಿ ತರಬೇಕಂತಂದ್ರೆ ಮತ್ತೆ ಸಾಂಗೋಲಕ್ಕೆ ಹೋಗೋದು, ಅವೆಲ್ಲ ಮಹಾರಾಷ್ಟ್ರ ದೂರ ದೂರ ಪ್ರದೇಶ, ಅಲ್ಲಿ ಹೋಗಿ ತರಕಂತ ಹೋಗ್ತಾರೆ. ನಾನು ಹೇಳೋದೇನಂತಂದ್ರೆ ಅಲ್ಲಿಂದ ನೀವು ತರದ್ರೆ ಮೂರು ದಿನ ಪಂಜಾಬ್ಲಿಂದ ಇಲ್ಲಿ ಬರೋಕಂದ್ರೆ 4-5 ದಿನ ಬೇಕಾಗುತ್ತೆ. ಅದು ಎಮ್ಮೆದ ಸ್ಥಿತಿ ಏನಾಗುತ್ತೆ ಅಲ್ಲಿಂದ ಇಲ್ಲಿ ಬರೋದ್ರಾಗ, ಒಂದ್ರೆ ಕಾಲಿಡ್ಕೊಂಡ್ಬಿಟ್ಟಿರ್ತದ, ಎಮ್ಮೆ ಅಲ್ಲೇ ಇದು ಬಿಟ್ಟಿರ್ತದ, ಕರ ಹಾಕಿರ್ತದ, ಕೆಲವೊಂದ್ ಟೈಮ್ ಸರಿಯಾಗಿ ನಿರ್ವಹಣೆ ಮಾಡ್ಕೊಂಡ್ರೆ ಎಮ್ಮೆ ಕರನ ಸತ್ತೋಗಿರ್ತದ, ಇಂಥವನ್ನ ನಾವು ನೋಡಿದೀವಿ ನಾವು. ಅಂದ್ರೆ ಅಂತದೇ ಗುಣಮಟ್ಟದ ನಮ್ಮ ಊರಿನಲ್ಲಿ ಸಿಗ್ತದೆ. ಹೌದು, ನಾವೇನ್ ಮಾಡ್ಬೇಕಂತಂದ್ರೆ ಅಂತ ಗುಣಮಟ್ಟದನ್ನೇ ಸಿಗ್ತದ. ನಾವು ಫಸ್ಟ್ ಗೆ ನಾವು ಇಲ್ಲಿ ನೋಡ್ಬೇಕಾಗತ್ತ, ನಾವು ಸಂತೆಗಳು ನೋಡಬೇಕಾಗತ್ತ, ಇಲ್ಲೊಬ್ರು ಇನ್ನೊಬ್ಬರು ರೈತರಲ್ಲಿ ಓಡಾಡಬೇಕಾಗತ್ತ, ಓಡಾಡಿ ನಾವು ನೋಡಿ ತಂದು ಸಾಕಾದ್ರು ಬಹಳ ಉತ್ತಮ. ಅಂದ್ರೆ ನಾವು ಸ್ಥಳೀಯವಾಗಿ ಇರುವಂತದ್ದು ದೇಶೀಯ ತಳಿಗಳನ್ನೇ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಸಾಕಾಣಿಕೆಗೆ. ಮತ್ತೆ ಕೆಲವೊಮ್ಮೆ ಏನಾಗ್ತದೆ, ಕೆಲವರಿಗೊಂದು ಫ್ಯಾಷನ್ ಕೂಡ ಇರ್ತದೆ, ತಾವು ಪಟ್ಟಣದಲ್ಲಿ ಇರ್ತಾರೆ, ದೂರದ ಹಳ್ಳಿಗಾಡಿನಲ್ಲಿ ಪಶುಪಾಲನೆಗಾಗಿ ಕೊಟ್ಟಿಗೆಗಳನ್ನು ಕಟ್ಟಿ ದನ ಕರುಗಳನ್ನ ಆಕಳುಗಳನ್ನ ಸಾಕ್ತಾರೆ, ಇದು ಕೂಡ ಕೆಲವೊಮ್ಮೆ ಕಾಳಜಿ ವಹಿಸಲಿಕ್ಕೆ ಕಷ್ಟ ಆಗೋದಿಲ್ವಾ? ಹೌದು, ಇಲ್ಲಿ ಗುಲ್ಬರ್ಗಾದಲ್ಲಿ ನಾವು ನೋಡ್ತಾ ಇದೀವಿ ಬಹಳ ಕಡೆ ಸಿಸಿ ಕ್ಯಾಮರಾನ ಅಳವಡಿಸಿಬಿಟ್ಟಿರ್ತಾರೆ, ಎಲ್ಲಿ ಆಕಳ ಕೊಟ್ಟಿಗೆಗೆ ಆಯ್ತು, ದನದ ಕೊಟ್ಟಿಗೆಗೆ, ಕುರಿ ಅದ್ರ ಈ ಸಿಸಿ ಕ್ಯಾಮರಾ ಅಳವಡಿಸೋದ್ರಿಂದ ಏನೋ ಸಮಸ್ಯೆ ಬಗೆಹರಿಯಂಗಿಲ್ಲ. ಅದಕ್ಕೆ ಆ ಸಮಸ್ಯೆ ನಾವು ಆಕಳ ಎಮ್ಮೆ ನಿರ್ವಹಣೆ ಏನಪ್ಪಾ ಅಂದ್ರೆ 24x7 ಇದ್ದಂಗ, 24 ಗಂಟೆ ಇರಬೇಕಾಗತ್ತ, ಅದ್ರ ಜೊತೆಗೆ ಹೆಣ್ಮಕ್ಳು ಇರಬೇಕಾಗತ್ತ. ಅದಕ್ಕೆ ನಮ್ಮ ಮನೆಯನ್ನೇನೆ ಅಲ್ಲೇ ಇದ್ರಗನ ಆ ಸಮಸ್ಯೆಗಳು ಒಂದಕ್ಕೊಂದು ಪರಿಹಾರ ಆಗಿಬಿಡ್ತಾವ. ಆ ಲೇಬರ್ ಕೃಷಿ ಕಾರ್ಮಿಕರು ನಮ್ಮ ಮಾತನ್ನು ಕೇಳ್ತಾ ಇರ್ತಾರೆ. ಹೌದು, ನಿಜ. ಮತ್ತೆ ನಾವಿರಲದ್ರನ್ನ ಅಲ್ಲಿ ನಮ್ಮ ಹೆಣ್ಮಕ್ಳು ಅಲ್ಲಿ ಮನೆಯಲ್ಲಿ ನೋಡ್ತಾ ಇರ್ತಾರ, ಅದರಲ್ಲಿಂದನೂ ಕೂಡ ಹಲವಾರು ಸಮಸ್ಯೆಗಳನ್ನ ಬಗೆಹರಿತಿರ್ತಾವ. ಈ ರೀತಿಯಾಗಿ ದೂರದ ನಾವು 60 ಕಿಲೋಮೀಟರ್ ದೂರ ಇತ್ತಪ್ಪ ಅಂತಂದ್ರಗಿನ ಆ ಒಂದು ದಿನ ಎಮ್ಮೆಗೆ ಯಾವ್ದನ ಒಂದು ಮೈ ಹೊರಗೆ ಬಂದಿತ್ತು, ಇಲ್ಲಪ್ಪ ಅಂದ್ರೆ ಕೆಚ್ಚಲುವ ಬಂದಿತ್ತು, ಇಲ್ಲಪ್ಪ ಅಂದ್ರೆ ಎಮ್ಮೆ ಕರಕ ನಡಗಕ್ ಶುರು ಆಯ್ತು ಅಂತ ಸಮಸ್ಯೆ, ಒಂದಾಗ ಒಂದು ಸಮಸ್ಯೆ ಶುರು ಆಗಿದ ತಕ್ಷಣ ಇವ್ರು ಏನ್ ಮಾಡಿಬಿಡ್ತಾನ, ಆ ಫಸ್ಟ್ ಗೆನೆ ಎಮ್ಮೆ ಹಾಲು ಕೊಡ್ತಿರ್ತದ ಅವಾಗಷ್ಟು ಖುಷಿ ಸಂತೋಷ ಇರ್ತದ. ಹಲವಾರು ಡೈರಿ ಫಾರ್ಮ್ಗಳು ನೋಡಿದೀನಿ ಗುಲ್ಬರ್ಗದಲ್ಲಿ, ಪ್ರತಿ ವರ್ಷ ಒಂದು 8 ಡೈರಿ ಫಾರ್ಮ್ ಸ್ಟಾರ್ಟ್ ಆಗ್ತಾವ, 5-6 ಡೈರಿ ಫಾರ್ಮ್ ಮುಚ್ಚಾವ ಪ್ರತಿ ವರ್ಷ. ಮುಚ್ಚಕ್ ಕಾರಣ ಏನಪ್ಪಾ ಅಂದ್ರೆ ಇದೇ ಸಮಸ್ಯೆ. ಇದು ಗುಲ್ಬರ್ಗದಲ್ಲಿ ಇರ್ತಾನ, ಅವ್ರು ಮುಂಜಾನೆ 10 ಗಂಟೆಗೆ ನಮ್ಮ ಬ್ಯಾಂಕ್ ಮ್ಯಾನೇಜರ್ಗಳು, ನಾವು ಗೌರ್ಮೆಂಟ್ ಎಂಪ್ಲಾಯಿ ಹೋದಂಗ ಅವರು ಆರಾಮ ಮುಂಜಾನೆ ಹೋಗ್ತಾ ಇರ್ತಾನ. ಆಕ್ಚುಲ್ ಟೈಮಿಂಗ್ ಯಾವ್ದಪ್ಪ ಅಂದ್ರೆ ಡೈರಿ ನಾವು ರೈತರಿಗೆಪ್ಪ ಅಂದ್ರೆ ಮುಂಜಾನೆ 5 ಗಂಟೆಯಿಂದ 8-8 ಇರ್ತಾನ. ಆ ಸಮಯದಲ್ಲಿ ಆ ಡೈರಿ ಫಾರ್ಮ್ ಇದ್ನ ಅಂತಂದ್ರೆ ಡೈರಿ ಫಾರ್ಮ್ ಎಂದೂ ಮುಚ್ಚಂಗಿಲ್ಲ. ಆಮೇಲೆ ಈ ಕೃಷಿ ಕಾರ್ಮಿಕರಾಯ್ತು ಅವ್ರನ್ನು ಕೂಡ ಆಕ್ಟಿವ್ ಆಗಿ ಅವಲೋಕದಿಂದ ಕೆಲಸ ಮಾಡ್ತಿರ್ತಾರ. ಹೌದು ಹೌದು ಹೌದು. ಅಂದ್ರೆ ಆಕಳುಗಳಲ್ಲಿ ದನಕರುಗಳಲ್ಲಿ ಒಂದು ಆರೈಕೆಯನ್ನು ಮಾಡ್ಲಿಕ್ಕೆ ಇದು ಸೂಕ್ತ ಸಮಯ, ದೂರದಲ್ಲಿದ್ರೆ ಕಾಳಜಿ ವಹಿಸಲಿಕ್ಕೆ ಆಗುವುದಿಲ್ಲ ಅಂತ. ತುಂಬಾ ಒಳ್ಳೇದು. ಕೊನೆಯದಾಗಿ ಹೇಳಿ ಪಾಟೀಲ್ರೆ, ಈ ತಪ್ಪು ಕಲ್ಪನೆಗಳಿಂದ ಮುಕ್ತರಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಪಶುಪಾಲನಾ ಪದ್ಧತಿಯನ್ನು ಅಳವಡಿಸಲಿಕ್ಕೆ ನೀವು ಏನು ಸಲಹೆ ಕೊಡ್ತೀರಿ? ಇದು ತಾವು ಇಷ್ಟು ಜಾಗೃತರಾಗಿದ್ದೀವಿ ನಾವು ತಾಂತ್ರಿಕ ಯುಗದಲ್ಲಿ ಬಂದರೂ ಕೂಡ ಇಂಥ ಅಂದಾನಕರಣಗಳನ್ನಾಯ್ತು. ಹೌದು, ಈಗ ಅತ್ಯಾಧುನಿಕ ಪದ್ಧತಿ ವ್ಯವಸ್ಥೆ ಆಸ್ಪತ್ರೆ ಎಲ್ಲವೂ ಇದೆ, ಎಲ್ಲವನ್ನೂ ಇದೆ. ಆಟೋಮೆಟಿಕ್ ಆಗಿ ತಾವು ಏನ್ ಮಾಡಬೇಕಾಗಿರ್ತದೆ ಅದನ್ನ ಅನುಸರಿಸಿದ್ರು ಕೂಡ ತಾವು ಈ ಹೈನುಗಾರಿಕೆ ಆಯ್ತು, ಕುರಿ ಸಾಕಾಣಿಕೆ ಆಯ್ತು, ಪಶುಪಾಲನೆ ಓವರ್ಆಲ್ ಹೇಳ್ಬೇಕಂತಂದ್ರೆ ಖಂಡಿತವಾಗಿ ನಿರಂತರವಾಗಿ ಆದಾಯ ಬರ್ತಿರ್ತದೆ, ನಿಮಗೆ ಖಂಡಿತ ಲಾಸ್ ಆಗಕ ಚಾನ್ಸೇ ಇಲ್ಲ. ಈಗ ಏನಾದ್ರೂ ನಮ್ಮ ರೈತರಿಗೆ ಸಂದೇಹ ಬರ್ತದಪ್ಪ ಈ ಪಶುಪಾಲನೆಯಲ್ಲಿ ತಪ್ಪು ಪದ್ಧತಿಗಳನ್ನು ಅನುಸರಿಸುವವರಿಗೆ, ನಿಮ್ಮ ಒಂದು ದೂರವಾಣಿ ಸಂಖ್ಯೆಯನ್ನು ಕೊಡಬಹುದು? ಹೌದು, ಖಂಡಿತವಾಗಿ ತಾವು ಮಾಡಬಹುದು. ಹೇಳಿ. 9449 2363 6868 ಇದಕ್ಕೆ ಫೋನ್ ಮಾಡಿದ್ರೆ ನೀವು ಮಾಹಿತಿಯನ್ನು ಕೊಡ್ತೀರಿ. ಖಂಡಿತವಾಗಿಯೂ ಈ ದೂರವಾಣಿಗೆ ಮಾಡಿರಿ, ತಮ್ಮದೇನಾದ್ರೂ ಸಮಸ್ಯೆಗಳು ಇತ್ತಪ್ಪ ಅಂದ್ರೆ ಪರಿಹಾರ ಮಾಡಿಕೊಳ್ಳಿ, ಸದಾ ತಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಲು ಇಚ್ಛಿಸುತ್ತೇನೆ. ತುಂಬಾ ಒಳ್ಳೇದು ಮಂಜುನಾಥ್ ಪಾಟೀಲ್ರೆ, ಪಶುಪಾಲನೆಯಲ್ಲಿ ಅಂಧ ಅನುಕರಣೆಗಳು ಹಾಗೂ ಆ ಪಶುಪಾಲಕರು ಅನುಭವಿಸುತ್ತಿರುವಂತಹ ಹಾನಿಯ ಬಗ್ಗೆ ಎಚ್ಚರಿಸಿದ್ದೀರಿ ಮತ್ತು ಪರಿಹಾರ ಉಪಾಯಗಳನ್ನು ಕೂಡ ನೀವು ಕಂಡುಕೊಳ್ಳುವ ಹಾಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದ. ನಮಸ್ಕಾರ ಸರ್. ಇದುವರೆಗೆ ತಜ್ಞವಾಣಿಯಲ್ಲಿ ಪಶುಪಾಲನೆಯಲ್ಲಿಯ ಅಂಧಾನುಕರಣೆ ಈ ಕುರಿತು ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಡಾ ಮಂಜುನಾಥ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾ ಸದಾನಂದ ಪೆರ್ಲಾ. ಈಗ

ಮಾಡಿ ಕೈ ಬೀದೆ ತಾಯಿ ಮೈಲಾರೆ ಎಲ್ಲೆಲ್ಲಿಗೆ ನಮ್ಮ ಮರಾದಿ ಕೈ ಬೀದೆ ತಾಯಿ ಮೈಲಾರೆ ಎಲ್ಲೆಲ್ಲಿಗೆ ನಿಲ್ಲ ಮರಾದಿ ಪರಮಾತ್ಮ ಕೈ ಎಂದು ವರವೈತೋದು ಈಗ ನಿಂಗಣ್ಣ ಮಂಠಾಳ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದ ಕೇಳೋಣಂತ. ದೇವರು ಬಂದನು ಬನ್ನಿಗೆ ಜೈ ಮಂಗಳ ಮುಂದ ಶ್ರೀ ಮಂಗಳ ಜೈ ಮಂಗಳ ಮುಂದ ಶ್ರೀ ಮಂಗಳ ಜೈ ಮಂಗಳ ಜಂಬಿಗಿ ಗ್ರಾಮ ಕೆಳದಳ ಲಕ್ಷ್ಮೀ ಮೀನೋ ಜೈ ಮಂಗಳ ಮುಂದ ಶ್ರೀ ಮಂಗಳ ಜೈ ಮಂಗಳ ಮುಂದ ಶ್ರೀ ಮಂಗಳ ಜಂಬಿಗಿ ಗ್ರಾಮದಲ್ಲಿ ಇಂಬುಳ್ಳ ಜಾಗ ನೋಡಿ ಜಂಬಿಗಿ ಗ್ರಾಮದಲ್ಲಿ ಇಂಬುಳ್ಳ ಜಾಗ ನೋಡಿ ಸ್ಥಾಪನೆ ಮಾಡಿಕೊಂಡಳ ಲಕ್ಷ್ಮೀ ಮೀನೋ ಸ್ಥಾಪನೆ ಮಾಡಿಕೊಂಡಳ ಲಕ್ಷ್ಮೀ ಮೀನೋ ಜೈ ಮಂಗಳ ಕಂಚಿನ ಗುಡಿ ಬೇಡಳ ಲಗಸೀ ಮೀನೋ ಕಂಚಿನ ಗುಡಿ ಬೇಡಳ ಲಗಸೀ ಮೀನೋ ಜೈ ಮಂಗಳ ಮಂದ ಶ್ರೀ ಮಂಗಳ ಜೈ ಮಂಗಳ ಮಂದ ಶ್ರೀ ಮಂಗಳ ದೇಶಕ ಜಾಲಕಿ ಭಕ್ತರನು ಗಳಶಾಲೋ ದೇಶಕ ಜಾಲಕಿ ಭಕ್ತರನು ಗಳಶಾಲೋ ಕಂಚಿನ ಗುಡಿ ಬೇಡಳ ಲಗಸೀ ಮೀನೋ ಕಂಚಿನ ಗುಡಿ ಬೇಡ ಲಕ್ಷ್ಮೀ ಮೀನೋ